ಖಾದ್ಯಗಳನ್ನ ಮರ್ತೋಗ್ತಾ ಇರ್ತಕ್ಕಂತಹ ಖಾದ್ಯಗಳನ್ನ ಇವತ್ತಿಗೂ ಕೂಡ ಅವರು ಮಾಡ್ತಾರೆ, ಬಳಕೆಯನ್ನ ಮಾಡ್ತಾರೆ. ಯಾರು ಬಳಕೆಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತಾರೋ ಅಂಥವ್ರಿಗೂ ಕೂಡ ಮಾಡಿ ಕೊಡ್ತಾರೆ. ಇತ್ತೀಚೆಗೆ ನಮ್ಮ ಹಾಸನದ ಕೃಷಿ ಇಲಾಖೆ ಹಾಸನದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಆವರಣದಲ್ಲಿ ಸಿರಿಧಾನ್ಯ ಹಾಗೂ ಮರೆತು ಹೋಗುತ್ತಿರುವ ಖಾದ್ಯಗಳ ಬಗ್ಗೆ ಒಂದು ಸ್ಪರ್ಧೆಯನ್ನ ಏರ್ಪಡಿಸಿದ್ರು. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಂತಹ ದಿವ್ಯಶ್ರೀ ಅವರು ಸೌತೆಕಾಯಿ ಇಡ್ಲಿ ಅನ್ನುವಂತಹ ಮಲೆನಾಡು ಭಾಗದ ಒಂದು ಹಳೆಯ ಖಾದ್ಯವನ್ನ ಮಾಡಿ ಮೊದಲ ಬಹುಮಾನವನ್ನ ಅವರು ಪಡೆದುಕೊಂಡ್ರು. ಆ ಖಾದ್ಯವೂ ಕೂಡ ಬಹಳ ಸೊಗಸಾಗಿತ್ತು, ನೋಡ್ಲಿಕ್ಕೂ ಕೂಡ ಚೆನ್ನಾಗಿತ್ತು, ರುಚಿಯಲ್ಲಿಯೂ ಕೂಡ ಬಹಳ ಹಿತವಾಗಿತ್ತು. ನಾನು ಕೂಡ ಅದರ ರುಚಿಯನ್ನ ನೋಡಿದೆ. ಆ ಕಾರಣಕ್ಕಾಗಿ ಈ ಮರೆಯಾಗ್ತಿರ್ತಕ್ಕಂಥ ಖಾದ್ಯಗಳು ತನ್ನದೇ ಆದಂತಹ ಮಹತ್ವವನ್ನ ಪಡೆದುಕೊಂಡಿದ್ದಾವೆ. ಅವುಗಳು ಸ್ವಲ್ಪ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಉಳಿಯಬೇಕು, ನಮ್ಮ ನಡುವೆ ಇರಬೇಕು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಯಾವೆಲ್ಲ ಮರೆತು ಹೋಗ್ತಾ ಇರತಕ್ಕಂತಹ ಖಾದ್ಯಗಳನ್ನ ದಿವ್ಯಶ್ರೀ ಅವರು ಮಾಡ್ತಾ ಇದ್ದಾರೆ, ಹೇಗೆ ಕಲ್ತರು, ಅವುಗಳನ್ನ ಮಾಡುವ ಬಗೆ ಹೇಗೆ, ಅವುಗಳಿಂದ ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಳ್ಳಬಹುದು ಅನ್ನುವಂತ ವಿಚಾರಗಳನ್ನ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ದಿವ್ಯಶ್ರೀ ಅವರಿಗೆ. ದಿವ್ಯಶ್ರೀ ಅವರೇ, ಇತ್ತೀಚೆಗೆ ತಾವು ನಮ್ಮ ಕೃಷಿ ಇಲಾಖೆ ಏರ್ಪಡಿಸಿದ್ದಂತಹ ಸಿರಿಧಾನ್ಯ ಹಾಗೂ ಮರೆತು ಹೋಗ್ತಾ ಇರತಕ್ಕಂತಹ ಖಾದ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಏನ್ ಸ್ಪರ್ಧೆ ಏರ್ಪಡಿಸಿತ್ತೋ ಇಲ್ಲಿ ಭಾಗವಹಿಸಿ ತಮ್ಮದೇ ಆದಂತಹ ಒಂದು ಖಾದ್ಯವನ್ನ ಮಾಡಿ ಪ್ರಥಮ ಬಹುಮಾನವನ್ನ ಪಡೆದುಕೊಂಡ್ರಿ. ಅದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ದಿವ್ಯಶ್ರೀ ಅವರೇ ಹೇಳಿ, ಈಗ ಏನೆಲ್ಲ ಕೆಲಸವನ್ನ ಮಾಡ್ತೀರಾ, ಎಷ್ಟು ಭೂಮಿ ಇದೆ ನಿಮಗೆ? ಸರ್, ನಮ್ಗೆ ಇರೋದು ತುಂಬಾ ಕಮ್ಮಿ ಜಮೀನು, 1 ಎಕರೆ ತೋಟ ಮತ್ತೆ 2 ಎಕರೆ ಗದ್ದೆ. ಅತ್ಯಂತ ಕಡಿಮೆ ಇದೆ. ಏನೇನ್ ಬೆಳಿತೀರಾ ಅದರಲ್ಲಿ? ಅದರಲ್ಲಿ ಗದ್ದೆಲಿ ಭತ್ತ ಬೆಳಿತೀವಿ, ತೋಟದಲ್ಲಿ ಕಾಫಿ, ಮೆಣಸು, ಏಲಕ್ಕಿ, ಇಗ್ಮಿ ಹಣ್ಣಿನ ಬೆಳೆಗಳೆಲ್ಲ ಬೆಳಿತೀವಿ. ಬೇರೆ ಬೇರೆ ತರಹದ ಹಣ್ಣಿನ ಬೆಳೆಗಳನ್ನು ಕೂಡ ಮಾಡ್ತಾ ಇದ್ದೀರಾ? ಹಣ್ಣಿನ ಬೆಳೆಗಳೆಲ್ಲ ಇದೆ. ಈ ಕೃಷಿ ಬದುಕು ಇಷ್ಟಪಟ್ಟು ಬಂದವರು ಹೇಗೆ ನೀವು? ಇಷ್ಟಪಟ್ಟು ಅಂದ್ರೆ ಮದ್ವೆ ಆದ್ರಿಂದ ನಮ್ಮ ಯಜಮಾನರು ಕೃಷಿ ಮಾಡ್ತಿದ್ರಿಂದ ನಾವು ಕೃಷಿನೇ ಮಾಡ್ಬೇಕಾಗಿ ಬಂತು. ತಂದೆ ಮನೆಯಲ್ಲಿ ಕೃಷಿ ಬಗ್ಗೆ ಅನುಭವ ಇತ್ತು? ಹಾ, ಸ್ವಲ್ಪ ಸ್ವಲ್ಪ ಇತ್ತು, ಅಂದ್ರೆ ಓದ್ತಾ ಇದ್ರಿಂದ ಅಷ್ಟು ಇರ್ಲಿಲ್ಲ. ಮದ್ವೆ ಆದ್ಮೇಲೆ ಎಲ್ಲ ಕಲ್ತ್ಕೊಂಡಿದ್ದು. ಎಲ್ಲಿವರೆಗೆ ಓದಿದ್ರಿ ನೀವು? ಸೆಕೆಂಡ್ PUC. ಸೆಕೆಂಡ್ PUC ವರೆಗೂ ಓದಿದ್ರಿ. ಸೆಕೆಂಡ್ PUC ವರೆಗೂ ಓದಿ ಕೃಷಿಕರನ್ನ ಮದ್ವೆ ಆದ್ರಿ? ಹಾ ಹೌದು ಸರ್. ಸಾಮಾನ್ಯವಾಗಿ ಕೃಷಿಕರಿಗೆ ಹೆಣ್ಣು ಕೊಡೋದಿಲ್ಲ ಅನ್ನುವಂತ ಒಂದು ಮಾತಿದೆ ಇವತ್ತು. ಹಾ ಹೌದು. ನಿಮ್ಮ ಮನೆಯಲ್ಲಿ ಒಪ್ಪಿ ಕೊಟ್ರೆ? ಹಾ ಹೌದು. ನಿಮ್ದೇನು ಅದಕ್ಕೆ ಅಬ್ಜೆಕ್ಷನ್ ಇರ್ಲಿಲ್ಲ? ಏನಿರ್ಲಿಲ್ಲ, ನಮ್ಮನೆಯಲ್ಲೂ ನಮ್ಮ ಅಪ್ಪ ಅಮ್ಮ ಕೃಷಿ ಮಾಡ್ತಿದ್ರಿಂದ ಆತರ ಏನು ಅಬ್ಜೆಕ್ಷನ್ ಇರ್ಲಿಲ್ಲ. ಹಾಗಾಗಿ ಕೃಷಿಕರನ್ನ ಮದುವೆ ಆಗಿ ಸುಖವಾಗಿದ್ದೀರಾ ಅಲ್ವಾ ಈಗ? ಹಾ ಹೌದು ಸರ್. ನಿಮ್ಮ ಮನೆಯವ್ರಿಗೆ ಯಾವ ಕೆಲಸದಲ್ಲಿ ನೆರವಾಗ್ತೀರಿ ಸರ್? ಪ್ರತಿಯೊಂದು ಕೆಲಸನೂ ಮಾಡ್ತೀವಿ, ತೋಟದಲ್ಲಾಗ್ಬೋದು, ಗದ್ದೆಲಾಗ್ಬೋದು, ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಮತ್ತೆ ಜೇನಿಂದ್ರ ಬಗ್ಗೆ ಪ್ರತಿಯೊಂದು ಕೆಲಸನೂ ಮಾಡ್ತೀವಿ. ಎಲ್ಲಾ ಕೆಲಸಗಳನ್ನು ಕೂಡ ಮಾಡ್ತೀರಾ? ಹಾ ಮಾಡ್ತೀವಿ ಸರ್. ಹೇಗೆ ನೆರವಾಗ್ತೀರಾ ಅವ್ರಿಗೆ, ಯಾವ್ಯಾವ ಕೆಲಸದಲ್ಲಿ ಏನೇನು ಭಾಗ ನಿಮ್ದಿರುತ್ತೆ? ಹೈನುಗಾರಿಕೆಯಲ್ಲಿ ದನ ಸ್ನಾನ ಮಾಡಿಸೋದು, ಹಾಲ್ ಕರಿಯೋದು, ಕೊಟ್ಟಿಗೆ ತೆಗೆಯೋದು, ಮೇವಾಕೋದು, ಪ್ರತಿಯೊಂದು ಕೆಲಸನೂ ಮಾಡ್ತೀವಿ. ಮತ್ತೆ ತೋಟದಲ್ಲಿ ಚಿಗುರು ತೆಗೆಯೋದು, ಹಣ್ಣು ಕುಯ್ಯೋದು, ಕಸಿ ಮಾಡೋದು, ಆ ಕೆಲಸ ಎಲ್ಲ ಮಾಡ್ತೀವಿ. ಗದ್ದೆಯಲ್ಲಿ ನಾಟಿ ಮಾಡುವಾಗ ಕಳೆ ತೆಗೆಯೋದು, ಮತ್ತೆ ಔಷಧಿ ಸಿಂಪಡಣೆ ಮಾಡುವಾಗ ಅದಕ್ಕೆ ನೆರವಾಗ್ತೀವಿ. ಕಟಾವಿನ ಸಮಯದಲ್ಲೂ ನೆರವಾಗ್ತೀವಿ. ಈಗೆಲ್ಲ ಕೆಲಸನೂ ಮಾಡ್ಕೊಡ್ತೀವಿ. ವರ್ಷ ಪೂರ್ತಿ ಕೃಷಿ ಕೆಲಸದ ಜೊತೆ ಇದ್ದೇ ಇರುತ್ತೆ ನಿಮ್ದು? ಹಾ ಹೌದು ಸರ್, ಇರುತ್ತೆ. ಇದರ ನಡುವೆ ಸಾಕಷ್ಟು ಮರೆತು ಹೋಗ್ತಾ ಇರತಕ್ಕಂತಹ ಖಾದ್ಯಗಳನ್ನ ನೀವು ಆಗಾಗ್ಗೆ ಮಾಡ್ತೀರಾ, ಮತ್ತೆ ಬಳಕೆಯನ್ನ ಮಾಡ್ತೀರಾ, ಎಲ್ಲಾದ್ರೂ ಸ್ಪರ್ಧೆಗಳಿದ್ರೆ ಅಲ್ಲಿಗೂ ಕೂಡ ಹೋಗ್ತೀರಾ. ಈ ಕಣ್ಮರೆ ಆಗ್ತಾ ಇರ್ತಕ್ಕಂತ ಖಾದ್ಯಗಳು ಏನಿದಾವೋ ಇವುಗಳ ಬಗ್ಗೆ ಹೇಗ್ ಗೊತ್ತಾಯ್ತು ನಿಮ್ಗೆ? ಸರ್, ಮೊದಲು ಫಸ್ಟ್ ಸ್ಟಾರ್ಟ್ ಮಾಡಿದ್ ನಾವು ಸಾವಯವ ಸಂತೆ ಅಂತ ಹಾಸನ ಮಾಡ್ತೀವಿ. ಅಲ್ಲಿ ಮೇಯ್ನು ಕಾಳು ರೊಟ್ಟಿ, ಆಮೇಲೆ ಈ ತರ ಹಂಗು, ಈ ತರ ತಿಂಡಿಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಿದ್ವಿ. ಮತ್ತೆ ಹುಣ್ಸೆ ಹಣ್ಣಲ್ಲಿ ಮಾಡೋಂತ ಚಾಕ್ಲೇಟ್ ಬರುತ್ತಲ್ಲ ಅದನ್ನ ಮಾಡ್ತಿದ್ವಿ. ಆಮೇಲೆ ರವೆ ಉಂಡೆ ಈ ತರದನ್ನೆಲ್ಲ ಮಾಡ್ತಿದ್ವಿ. ಚಕ್ಲಿಗಳು ಮಾಡ್ತೀವಿ, ಗೆಣಸಿನ ಚಕ್ಲಿ, ಆಯುರ್ವೇದಿಕಿನ ಸೊಪ್ಪಿನ ಚಕ್ಲಿ, ಇದನ್ನೆಲ್ಲ ಮಾಡ್ತಿದ್ವಿ. ತುಂಬಾ ಸೇಲ್ ಆಗ್ತಿತ್ತು, ಆಗ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದ್ವಿ ಈ ತರ ಎಲ್ಲ ಮಾಡೋದನ್ನ. ಈಗ ಇತ್ತೀಚೆಗೆ ಏನೋ ದೋಸೆ ಇಡ್ಲಿ ಬಿಸಿಬೇಳೆ ಬಾತ್ ಅಂತ ಬಂದಿದ್ಯೋ, ಇದನ್ನ ಎಲ್ಲರೂ ಕೂಡ ಮಾಡ್ಬಿಡ್ತಾರೆ, ಅದಕ್ಕೆ ಬೇಕಾದಂತ ಪರಿಕರಗಳು ಕೂಡ ಸಿಗುತ್ತೆ. ಆದ್ರೆ ನೀವು ಹೇಳಿದ್ರಲ್ಲ ಹಂಗಾಗ್ಬೋದು, ಈ ಕಾಳು ರೊಟ್ಟಿ ಆಗ್ಬೋದು, ಕೆಸವಿನ ವಡೆ ಆಗ್ಬೋದು, ಇವೆಲ್ಲ ಎಲ್ಲಿ ಕಲ್ತ್ಕೊಂಡ್ರಿ ಮಾಡೋ ಅಂತದನ್ನ? ಸರ್, ನಮ್ಮ ಅತ್ತೆ ಮಾಡ್ತಿದ್ರು, ಅವರಿಂದನೇ ಕಲ್ತ್ಕೊಂಡಿದ್ದು. ಇತ್ತೀಚೆಗೆ ಸ್ಪರ್ಧೆಯಲ್ಲಿ ಹಂಗನ್ನು ಕೂಡ ನೀವು ಮಾಡಿದ್ರಿ. ಹಂಗು ಮಲೆನಾಡು ಭಾಗದ ಒಂದು ಖಾದ್ಯ ಅಲ್ವಾ? ಹೌದು ಸರ್, ಮಲೆನಾಡಲ್ಲಿ ಜಾಸ್ತಿ ಮಾಡ್ತೀವಿ. ಹೇಗೆ ಇದನ್ನ ಮಾಡೋ ಅಂತದ್ದು ವಿವರವಾಗಿ ಹೇಳಿ. ಹಂಗ್ ಮಾಡೋದು, ಫಸ್ಟ್ ಅಕ್ಕಿ ನೆನೆ ಹಾಕೋಬೇಕು 7-8 ಗಂಟೆ ಟೈಮು. ಆಮೇಲೆ ಅಕ್ಕಿನ ಚೆನ್ನಾಗಿ ತೊಳೆದು ಸೋರ್ ಹಾಕಿ ಅದನ್ನ ರುಬ್ಕೋಬೇಕು. ಅಕ್ಕಿಗೆ ಲವಂಗ, ಚಕ್ಕೆ ಮತ್ತೆ ಏಲಕ್ಕಿ ಬೀಜ, ಸ್ವಲ್ಪ ಉಪ್ಪು, ಬೆಲ್ಲ ಹಾಕೊಂಡು ಸಣ್ಣಗ್ ರುಬ್ಕೋಬೇಕು. ಆಮೇಲೆ ಅದನ್ನ ತೆಳುವಾದ ಬಟ್ಟೆಲಿ ಸೋಸ್ಕೋಬೇಕು. ಅದನ್ನ ಅಕ್ಕಿನ ನೇಸಾಗಿ ಫುಲ್ ಇರ್ಬೇಕದು ಹಂಗ್ ಬರಿಬೇಕಾದ್ರೆ. ಆಮೇಲೆ ಅದನ್ನ ಸೋಸ್ಕೊಂಡು ಇಟ್ಕೋಬೇಕು. ಅದು ಹಂಗಿನ ಮಡಕೆ ಅಂತಾನೆ ಬರುತ್ತೆ. ಅದು ಹಂಗಿನ ಮಡಕೆ ಅಂದ್ರೆ ಉಲ್ಟಾ ಮಾಡ್ಬಿಟ್ಟು ತಳಭಾಗದಲ್ಲಿ ಮಾಡ ಅಂತದ್ದು, ಮಡಕೆನ ಉಲ್ಟಾ ಮಾಡ್ಬಿಟ್ಟು ಅದ್ರ ಮೇಲೆ ಬಟ್ಟೆಲಿ ಅದನ್ನ ಹಂಗನ ಬರಿಬೇಕು, ಮೇಲೆ ತೆಳುವಾಗಿ ಉಯ್ಬೇಕು ಅದನ್ನ ಬಟ್ಟೆ ಸಹಾಯದಿಂದ. ಇತ್ತೀಚೆಗೆಲ್ಲ ಈ ರುಮಾಲ್ ರೊಟ್ಟಿ ಮಾಡ್ತಾರಲ್ಲ ಆ ತರನ ಸ್ವಲ್ಪ ಅದೇ ತರ ಬರುತ್ತೆ. ಅದೇ ತರ ಬರುತ್ತೆ ಅಂದ್ರೆ ರುಮಾಲ್ ರೊಟ್ಟಿ ಕೈಯಲ್ಲಿ ಮಾಡ್ತೀವಿ, ಇದನ್ನ ಬಟ್ಟೆಲಿ ಎದ್ಬಿಟ್ಟು ಮಡಕೆ ಮೇಲೆ ಬರಿಯ ಇದ ಮಾಡಂತದ್ದು, ಒಂಥರ ಈ ಬಳಿಯಾ ಅಂತದ್ದು. ಹಾ, ಬಳಿಯಾ ಅಂತದ್ದು. ಬಹಳ ತೆಳುವಾಗಿರುತ್ತಲ್ವಾ ಅದು? ತುಂಬಾ ತೆಳುವಿರುತ್ತೆ, ಎಷ್ಟು ತಿಂದ್ರು ಸಾಕಾಗಲ್ಲ. ಓಹೋ, ತುಂಬಾ ಅಂದ್ರೆ ತುಂಬಾ ತೆಳುವಿರುತ್ತೆ. ಈಗ ಒಬ್ರು ಎಷ್ಟ್ ಹಂಗ್ ತಿನ್ಬಹುದು ಅಂದ್ರೆ, ತಿಂತೀವಿ ಅಂದ್ರೆ ಹೊಟ್ಟೆ ತುಂಬಾ ತಿಂತೀವಿ ಅಂದ್ರೆ ಸುಮಾರು ಬೇಕಾಗುತ್ತೆ. ಅದನ್ನೇನ್ ಹೊಟ್ಟೆ ತುಂಬಾ ತಿನ್ನಕಾಗಲ್ಲ, ಟೇಸ್ಟ್ ತಿನ್ಬಹುದಷ್ಟೇ. ಬಾದಾಮಿ ಹಾಲಿನ ಜೊತೆ ತಿನ್ಬಹುದು. ಸಿಹಿಯಾಗಿರುತ್ತೆ. ಹಾ, ಸ್ವಲ್ಪ ಸ್ವೀಟ್ ಇರುತ್ತೆ ಬೆಲ್ಲ ಹಾಕಿರೋದ್ರಿಂದ. ಈ ಚಿರೋಟಿ ಮಾಡ್ತಾರಲ್ಲ ಆ ತರ ತೆಳುವಾಗಿರುತ್ತೆ. ಚಿರೋಟಿಗಿಂತ ಇನ್ನೂ ತುಂಬಾ ತೆಳುವಾಗಿರುತ್ತೆ. ಹಾ, ತುಂಬಾ ತೆಳುವಾಗಿರುತ್ತೆ. ಹೇಗೆ ಅದನ್ನ ಸೇವನೆ ಮಾಡ್ತಕ್ಕಂಥದ್ದು, ಹೇಗೆ ತಿಂದ್ರೆ, ಏನೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ? ಹಂಗಿನ ಜೊತೆಗೆ ಬಾದಾಮಿ ಹಾಲ್ ಜೊತೆ ಹಾಕೊಂಡು ತಿನ್ನಂತದ್ದು ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ದಿವಸ ಪೂರ್ಣ ಬೇಕಾಗುತ್ತೆ ಮಾಡ್ಲಿಕ್ಕೆ? ಅದನ್ನ ನೆನ್ಸಿ ಎಲ್ಲ ಮಾಡೋದಕ್ಕೆ ಒಂದಿನ ಬೇಕಾಗುತ್ತೆ. ನೆನೆಸ್ಬೇಕು, ಸುಮಾರು 8 ಗಂಟೆ ನೆನೆಸ್ಬೇಕು ಅಂತ ಹೇಳಿ. 7-8 ಗಂಟೆ ನೆನೆಸ್ಬೇಕಾಗುತ್ತೆ. ಈಗ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಮಾಡಬಹುದಾ? ಬೆಳಗ್ಗೆ ಮಾಡಬಹುದು, ರುಬ್ಬಿಟ್ಟು ಮಾಡಬಹುದು. ಅದರಿಂದ ಏನಾದರೂ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ ಅದನ್ನ ಸೇವನೆ ಮಾಡೋದ್ರಿಂದ? ಆರೋಗ್ಯಕ್ಕೆ ಅಂದ್ರೆ ಅದೊಂದು ಹಳೆ ಕಾಲದ ತಿಂಡಿ ಆಗಿರೋದ್ರಿಂದ ಅದಕ್ಕೆ ಬೆಲ್ಲ ಹಾಕಿರ್ತೀವಿ, ಚಕ್ಕೆ ಲವಂಗ ಇದನ್ನೆಲ್ಲ ಹಾಕಿರೋದ್ರಿಂದ ಅದು ಆರೋಗ್ಯಕ್ಕೆ ಒಳ್ಳೇದೇನೆ. ಗರಿಗರಿಯಾಗಿರುತ್ತೆ. ಹಾ, ಗರಿಗರಿ ಆಗಿರುತ್ತೆ. ಆರೋಗ್ಯಕ್ಕೆ ಏನ್ ಹಾನಿಕರ ಆಗಲ್ಲ, ಚೆನ್ನಾಗಿರುತ್ತೆ. ಹಾ, ಇಲ್ಲ, ಏನ್ ತೊಂದ್ರೆ ಆಗಲ್ಲ. ಯಾರು ಇದನ್ನ ಹೆಚ್ಚು ಇಷ್ಟಪಡ್ತಾರೆ, ವಯಸ್ಸಾದವರು ಇಷ್ಟಪಡ್ತಾರೋ, ಮಕ್ಳು ಇಷ್ಟಪಡ್ತಾರೆ? ಸರ್, ಎಲ್ಲರೂ ಇಷ್ಟಪಡ್ತಾರೆ ಇದನ್ನ. ಜಾಸ್ತಿನೂ ಸ್ವೀಟ್ ಇರಲ್ಲ, ಹಾಗಾಗಿ ಎಲ್ಲರೂ ಇಷ್ಟಪಡ್ತಾರೆ ಇದನ್ನ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಎಷ್ಟು ದಿವಸಗಳಿಗೊಮ್ಮೆ ಮಾಡ್ತಾ ಇರ್ತಾರೆ ಇದನ್ನ ನೀವು? ಸರ್, ನಮಗೆ ಬೇಕಾದಾಗ ಮಾಡ್ಕೋಬಹುದು ಅದನ್ನ. ಅಲ್ಲ, ನೀವು ಸಾಮಾನ್ಯವಾಗಿ ಎಷ್ಟು ದಿವಸಕ್ಕೊಂದ್ಸರಿ ಮಾಡ್ತೀರಿ? ಅಂದ್ರೆ ನಮಗೆ ಯಾವಾಗ ಬೇಕಾಗಿರುತ್ತೆ ಆಗ, ಈ ತಿಂಗಳಿಗೆ ಒಂದ್ಸತಿನ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಮಕ್ಕಳು ಅಥವಾ ಮನೆಯವರು ಏನಾರ ಕೇಳ್ತಾರ ಅದನ್ನ ಮಾಡಿ ಅಂತ ಹೇಳಿ? ಹಾ, ಯಾರು ಜಾಸ್ತಿ ನೆಂಟರುಗಳು ಬಂದಾಗ ಹಾಗೆ ಮಾಡ್ತಿರ್ತೀವಿ. ನೆಂಟರುಗಳು ಬಂದಾಗ ಹೆಚ್ಚಾಗಿ ಮಾಡ್ತೀರಿ? ಹಾ, ಹಾಗೆ ಮಾಡ್ತಿರ್ತೀವಿ. ಇದು ಹಂಗನ್ನ ಮಾಡ್ತಕ್ಕಂಥದ್ದು. ಇನ್ನೊಂದ್ಸರಿ ಹೇಳಿ ಹೇಗೆ ಮಾಡಂಥದ್ದು ಅದನ್ನ ಅಂತ. ಸರ್, ಮೊದಲು ಅಕ್ಕಿನ 7-8 ಗಂಟೆ ಟೈಮ್ ನೆನೆಸ್ಕೋಬೇಕು. ನಂತರ ಅದನ್ನ ಚೆನ್ನಾಗಿ ತೊಳೆದು ಬಿಟ್ಟದಕ್ಕೆ ಅದಕ್ಕೆ ಒಂದ್ ಸ್ವಲ್ಪ ಬೆಲ್ಲ, ಏಲಕ್ಕಿ, ಚಕ್ಕೆ ಮತ್ತೆ ಲವಂಗನ ಹಾಕೊಂಡು ಸಣ್ಣಗ್ ರುಬ್ಕೋಬೇಕು. ಆಮೇಲೆ ಅದನ್ನ ತೆಳು ಪಟ್ಟೆ ಬರುತ್ತಲ್ಲ ಅದರಲ್ಲಿ ಸೋಸ್ಕೋಬೇಕು. ಸೋಸ್ಕೊಬಿಟ್ಟು ಫುಲ್ ನೀರ್ ತರ ಅಂದ್ರೆ ಫುಲ್ ನೀರ್ ತರ ಆಗಿರುತ್ತೆ. ಅದನ್ನ ಮಿಕ್ಸ್ ಮಾಡಿ ಅದನ್ನ ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಬೆಂಕಿ ಹಾಕಿ ಹಂಗಿನ ಮಡಕೆ ಅಂತಾನೆ ಬರುತ್ತೆ ಅದ್ರಲ್ಲಿ ಮಾತ್ರ ಉಯ್ಯಕ್ಕಾಗದ. ಅದನ್ನ ತಳಭಾಗದಲ್ಲಿ ಉಲ್ಟಾ ಮಾಡ್ಬಿಟ್ಟು ಅದನ್ನ ಉಯ್ಯೋದು. ಉಲ್ಟಾ ಮಾಡ್ಬಿಟ್ಟು ಅದ್ರ ಮೇಲೆ ಬಟ್ಟೆ ಸಹಾಯದಿಂದ ಅದ್ರ ಮೇಲೆ ಬಳಿಬೇಕು. ಅದಕ್ಕೇನು ಎಣ್ಣೆ ತುಪ್ಪ ಅದನ್ನೆಲ್ಲ ಏನ್ ಬಳಸಲ್ಲ? ಹಾ, ಏನಂತದ ಇಲ್ಲ ಅದಕ್ಕೆ. ಇದಿಷ್ಟು ಹಂಗನ್ನ ಮಾಡ್ತಕ್ಕಂತ ಒಂದು ವಿಧಾನ. ಈ ಕಾಳು ರೊಟ್ಟಿಗಳನ್ನು ಕೂಡ ಮಾಡ್ತೀನಿ ಅಂತ ಹೇಳಿದ್ರಿ. ನಾವು ಸಾಮಾನ್ಯವಾಗಿ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಕೇಳ್ತಾ ಇದ್ವಿ. ಕಾಳು ರೊಟ್ಟಿ ಹೇಗೆ ಮಾಡಂತದ್ದು, ಮತ್ತೆ ಏನ್ ವಿಶೇಷ ಅದರದ್ದು? ಸರ್, ಕಾಳು ರೊಟ್ಟಿ ಅಂದ್ರೆ ಎಲ್ಲಾ ತರದ ಕಾಳನ್ನು ಹಾಕಿರ್ತೀವಿ. ಇದಕ್ಕೆ ಮೊದಲು ಯಾವ್ಯಾವ ಕಾಳುಗಳು ಬೇಕು ಪ್ರತಿಯೊಂದು ಕಾಳನ್ನು ಹಾಕೋಬಹುದು. ಅಕ್ಕಿ ಮತ್ತೆ ಕಾಳುಗಳು ಹಾಕ್ಬಿಟ್ಟು ಮಾಡೋಂಥದ್ದು. ಕಾಳುಗಳನ್ನ ಫಸ್ಟ್ ಹುರ್ಕೋಬೇಕು, ಅಕ್ಕಿನ ಸಹ ಹುರ್ಕೋಬೇಕು. ನಂತರ ಅಕ್ಕಿನ ಪುಡಿ ಮಾಡ್ಕೋಬೇಕು. ಅಕ್ಕಿ ಪುಡಿ ಮಾಡ್ಕೊಂಡು ಅದಕ್ಕೆ ಕಾಳು ಪುಡಿನೂ ಅಷ್ಟೇ, ಕಾಳನ್ನೆಲ್ಲ ಉರ್ದಿರ್ತೀವಲ್ಲ ಅದನ್ನ ಪುಡಿ ಮಾಡ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಉಪ್ಪು, ಒಂದ್ ಸ್ವಲ್ಪ ಖಾರ ಪುಡಿ ಹಾಕೊಂಡು ಬಿಸಿನೀರು ಹಾಕೊಂಡು ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಕೈಯಲ್ಲಿ ತಟ್ಬಿಟ್ಟು ಬೇಯಿಸೋಂಥದ್ದು. ಇದಕ್ಕೂ ಸಹ ಎಣ್ಣೆ ಏನು ಬೇಡ, ಕಾಳುಗಳನ್ನೇ ಹಾಕ್ಬಿಟ್ಟು ಮಾಡೋಂಥದ್ದು. ಸಾಮಾನ್ಯವಾಗಿ ಯಾವ್ಯಾವ ಕಾಳನ್ನ ಬಳಕೆ ಮಾಡ್ತೀರಾ ಈ ಕಾಳು ರೊಟ್ಟಿ ಮಾಡುವಾಗ? ಹೆಸರು ಕಾಳು, ಹುಳ್ಳಿ ಕಾಳು, ಕಡಲೆಕಾಳು, ಪ್ರತಿಯೊಂದು ಕಾಳನ್ನು ಉಪಯೋಗಿಸ್ಕೋಬಹುದು. ಮೆಂತ್ಯೆ, ದ್ವಿದಳ ಧಾನ್ಯ ಎಲ್ಲಾನು ಉಪಯೋಗಿಸ್ಕೋಬಹುದು. ನಾವು ಬೇಳೆ ಕಾಳುಗಳನ್ನ ಏನೇನು ಬಳಕೆ ಮಾಡ್ತೀವೋ ಆ ತರದ ಎಲ್ಲಾ ಕಾಳುಗಳನ್ನು ಕೂಡ ಇದರಲ್ಲಿ ಬಳಕೆ ಮಾಡ್ಕೊಂಡು ರೊಟ್ಟಿಯನ್ನ ಮಾಡಬಹುದು. ಹೌದು, ಎಲ್ಲಾ ಕಾಳನ್ನು ನಮ್ಗೆ ಯಾವ್ದಾದ್ ಇಷ್ಟ ಅದನ್ನೆಲ್ಲ ಹಾಕಬಹುದು. ಈಗ ಅಕ್ಕಿ ಪ್ರಮಾಣ ಎಷ್ಟಿರಬೇಕು ಮತ್ತೆ ಈ ಕಾಳುಗಳ ಪ್ರಮಾಣ ಎಷ್ಟಿರಬೇಕು? ಅಕ್ಕಿ ಒಂದ್ ಲೋಟ ಆದ್ರೆ ಕಾಳುಗಳದು ಒಂದ್ ಲೋಟ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಡೋದು ಸಮ ಪ್ರಮಾಣದಲ್ಲಿ. ಹಾ, ಎರಡು ಸಮ ಪ್ರಮಾಣದಲ್ಲಿ. ಒಂದೇ ಕಾಳನ್ನ ಯಾವ್ದಾದ್ರು ಬರ್ಕೆ ಮಾಡ್ಕೊಂಡು ಕೂಡ ಮಾಡಬಹುದ? ಅಂದ್ರೆ ಒಂದೇ ಕಾಳು ಯೂಸ್ ಮಾಡಬಹುದು, ಅಷ್ಟು ಟೇಸ್ಟ್ ಬರಲ್ಲ. ಹುಳ್ಳಿ ಕಾಳು ಜಾಸ್ತಿ ಇದಕ್ಕೆ ಬಳಸೋದ್ರಿಂದ ಸಖತ್ತು ಟೇಸ್ಟ್ ಬರುತ್ತೆ. ಎಲ್ಲಾ ತರದ ಕಾಳಿದ್ರೆ ಎಲ್ಲಾ ತರದ ಪ್ರೋಟೀನ್ ಅಂಶನು ದೇಹಕ್ಕೆ ಸಿಗೋದ್ರಿಂದ ಎಲ್ಲಾ ತರದ ಕಾಳು ಉಪಯೋಗಿಸಿದ್ರು ಒಳ್ಳೇದು. ಈಗ ಅಕ್ಕಿ ಎಲ್ಲ ಪುಡಿ ಮಾಡ್ಕೋಬೇಕು ಅಂತ ಅಂದ್ರಲ್ಲ, ನೀವು ಜಿನ್ನಲ್ಲಿ ಮಾಡ್ಸ್ಕೊಂಡ್ ಬರ್ತೀರಾ ಅಥವಾ ಮನೆಯಲ್ಲೇ ಮಾಡ್ತೀರಾ ಹೇಗೆ? ಜಾಸ್ತಿ ಪ್ರಮಾಣದಲ್ಲಿ ಆದ್ರೆ ಮಿಲ್ಲಲ್ಲಿ ಮಾಡಿಸ್ಕೋಬಹುದು, ಕಾಳುಗಳು ಮಾತ್ರ ಮನೆಯಲ್ಲೇ ಮಾಡ್ಕೋಬೇಕು. ಅಂದ್ರೆ ಜಾಸ್ತಿ ಅದನ್ನು ಮಿಲ್ಲಲ್ಲೇ ಮಾಡಿಸ್ಕೋಬರ್ಬೋದು, ಎರಡನೂ ಅಷ್ಟೇ ಮಿಲ್ಲಲ್ಲಿ ಮಾಡಿಸ್ಕೋ. ಸ್ವಲ್ಪ ಪ್ರಮಾಣದಲ್ಲಿ ಆದ್ರೆ ಮಿಕ್ಸಿಲೇ ಮಾಡ್ಕೋಬಹುದು. ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸಿನೇ ಮಾಡ್ಕೋಬಹುದು. ತುಂಬಾ ನುಣುಪಾಗಿರ್ಬೇಕು ಅಥವಾ ತರಿತರಿಯಾಗಿದ್ರೆ ಚೆನ್ನಾಗಿರುತ್ತೆ? ಸ್ವಲ್ಪ ತರಿತರಿಯಾಗಿರ್ಬೇಕು, ಕಾಳುಗಳೆಲ್ಲ ಒಂದ್ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಕಾಳುಗಳು ಏನಿದಾವೋ ಕಾಳುಗಳನ್ನೇ ಬಳಕೆ ಮಾಡ್ಬೇಕು ಅಥವಾ ಬೇಳೆ ಕಾಳುಗಳನ್ನ ಬಳಕೆ ಮಾಡ್ಬೇಕು? ಕಾಳುಗಳಾದ್ರೆ ತುಂಬಾ ಚೆನ್ನಾಗಿರುತ್ತೆ, ಸಿಪ್ಪೆ ಸಮೇತ ಆದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೇಳೆಕಾಳು ಹಾಕೋಬಹುದು, ಕಡಲೆ ಬೇಳೆಗಿಂತ ಕಡಲೆಕಾಳು ಒಳ್ಳೇದು, ಹೆಸರು ಬೇಳೆಗಿಂತ ಹೆಸರು ಕಾಳು ಒಳ್ಳೇದು, ಉಳ್ಳಿ ಕಾಳು ಒಳ್ಳೇದು, ಆಮೇಲೆ ತಡ್ನಿ ಕಾಳು ಅಂತ ಬಳಸ್ತೇವಲ್ಲ ಅದು ತಡ್ನಿ ಕಾಳು, ಇದನ್ನೆಲ್ಲ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕಾಳುಗಳನ್ನ ಹುರಿದು ಪುಡಿ ಮಾಡ್ಬೇಕು ಹೇಗೆ? ಹುರಿದು ಪುಡಿ ಮಾಡ್ಕೋಬೇಕು, ಹುರಿದು ಪುಡಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅಕ್ಕಿ ಅಕ್ಕಿನೂ ಹುರಿಬೇಕು. ಅಕ್ಕಿನೂ ಹುರಿಬೇಕಾಗುತ್ತೆ. ಅಕ್ಕಿನೂ ಹುರಿದ್ಬಿಟ್ಟು ಪುಡಿ ಮಾಡ್ಕೋಬೇಕು. ಯಾವ್ದ್ರ ಜೊತೆಗೆ ತಿಂದ್ರೆ ಚೆನ್ನಾಗಿರುತ್ತೆ? ಸರ್, ಇದು ಬೆಣ್ಣೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಬೆಣ್ಣೆ, ಅದಕ್ಕೆ ರೊಟ್ಟಿ ಅಥವಾ ಪಲ್ಯ? ಅದೇ ರೊಟ್ಟಿ ಆಗಿರೋದ್ರಿಂದ ಅದಕ್ಕೆ ಬೆಣ್ಣೆ ಚೆನ್ನಾಗಿರುತ್ತೆ. ಮತ್ತೆ ಅದಕ್ಕೆ ಖಾರ ಹಾಕಿರ್ತೀವಿ, ಉಪ್ಪು ಹಾಕಿರ್ತೀವಿ, ಕಾಳುಗಳದೆಲ್ಲ ಟೇಸ್ಟ್ ಇರುತ್ತಲ್ಲ, ಅದೇ ತುಂಬಾ ಚೆನ್ನಾಗಿರುತ್ತೆ. ಬೆಣ್ಣೆ ಚೆನ್ನಾಗಿರುತ್ತೆ, ಅದ್ರ ಜೊತೆಗೆ ಬೇಕು ಅಂದ್ರೆ ಸ್ವಲ್ಪ ಖಾರ ಚಟ್ನಿ ಹಾಕೋಬಹುದು. ತುಂಬಾ ಖಾರ ಬೇಕಾದವರು. ಒಬ್ಬೊಬ್ರು ಎಷ್ಟು ರೊಟ್ಟಿ ತಿನ್ಬಹುದು? ಸರ್, ಇದು ತಿನ್ಬಹುದು ಒಂದ್ ಎರಡರಿಂದ ಮೂರು ಈ ತರ ಟೇಸ್ಟ್ ತಕ್ಕಂಗೆ ತಿನ್ಬಹುದು. ಟೇಸ್ಟ್ ಮತ್ತೆ ನಮ್ಮ ಗಟ್ಟಿತನ, ಹೊಟ್ಟೆ ಎಷ್ಟು ಹಸ್ತಿರುತ್ತೋ ಅಷ್ಟು ಹೊಟ್ಟೆ ತುಂಬೋವರೆಗೂ ಕೂಡ ತಿನ್ಬಹುದು. ಒಂದ್ ಎರಡು ರೊಟ್ಟಿ ತಿನ್ಬಹುದು ಒಬ್ರು ಸಾಮಾನ್ಯವಾಗಿ? ಸರ್, ತಿನ್ಬಹುದು, ಜಾಸ್ತಿನೇ ತಿನ್. ಇದು ಜಾಸ್ತಿ ದೊಡ್ಡದಾಗ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಇದು ಅನ್ನ ಏನು ಇರಲ್ವಲ್ಲ, ಕಾಳುಗಳು ಮತ್ತೆ ಇದರಿಂದ ಸ್ಮೂತ್ ಇರುತ್ತೆ, ತುಂಬಾ ಪುಟ್ ಪುಟ್ಟದಾಗ ಮಾಡ್ಬೇಕಾಗಿರುತ್ತೆ, ಹಂಗ ತುಂಬಾ ದೊಡ್ಡದಾಗ ಮಾಡಕ್ಕಾಗಲ್ಲ. ಹಂಗಾಗಿ ಮೂರಿಂದ ನಾಲ್ಕು, ಈಗ ಎರಡು ಮೂರು ಈ ತರ ತಿನ್ಬಹುದು. ಈ ಕಾಳಿನ ರೊಟ್ಟಿಯನ್ನ ಮಾಡುವಂತದ್ದು ಹೇಗೆ ಅದನ್ನ ಇನ್ನೊಂದ್ಸಾರಿ ಹೇಳಿ. ಮೊದ್ಲು ಅಕ್ಕಿನ ತೊಳೆದು ಒಣಗಿಸ್ಕೊಂಡು ಆಮೇಲೆ ಹುರ್ಕೋಬೇಕು, ಆಮೇಲೆ ಅದನ್ನ ಪುಡಿ ಮಾಡ್ಕೋಬೇಕು. ಕಾಳುಗಳನ್ನಷ್ಟೇ, ನಮ್ಗೆ ಯಾವ್ಯಾವ ತರ ಕಾಳುಗಳು, ಹುಳ್ಳಿ ಕಾಳು, ತಡ್ನಿ ಕಾಳು, ಹೆಸರು ಕಾಳು, ಮೆಂತ್ಯೆ, ಈ ತರ ಎಲ್ಲ ಕಾಳುಗಳನ್ನ ಯಾವ್ಯಾವ ತರ ಕಾಳು ಬೇಕು ಎಲ್ಲಾನು ಉಪಯೋಗಿಸ್ಕೋಬಹುದು. ಹುರಿದ್ಬಿಟ್ಟು ಪುಡಿ ಮಾಡ್ಕೋಬೇಕು, ಮಿಲ್ ಬೇಕಾದ್ರೂ ಮಾಡ್ಕೋಬಹುದು, ಇಲ್ಲಾಂದ್ರೆ ಮಿಕ್ಸಿಲಾರ ಮಾಡ್ಕೋಬಹುದು. ನಂತರ ಅದಕ್ಕೆ ಒಂದ್ ಸ್ವಲ್ಪ ಬಿಸಿನೀರು, ಉಪ್ಪು, ಖಾರ ಪುಡಿ ಎಲ್ಲ ಹಾಕಿ ಕಲಸ್ಬಿಟ್ಟು ರೊಟ್ಟಿ ಮಾಡುವಂತದ್ದು. ಹಂಗೇನು ತಿನ್ಬಹುದು, ಬೆಣ್ಣೆ ಹಾಕೊಂಡು ಕೂಡ ತಿನ್ಬಹುದು. ಹಾ, ಹೇಗ್ ಬೇಕಾದ್ರೂ ತಿನ್ಬಹುದು. ಇದನ್ನ ಸಾಮಾನ್ಯವಾಗಿ ಎಷ್ಟು ದಿವಸಕ್ಕೆ ಒಂದ್ಸರಿ ಮಾಡ್ತಾ ಇರ್ತೀರ ನೀವು? ಸರ್, ಇದು ಚಳಿಗಾಲದಲ್ಲಿ ಜಾಸ್ತಿ ಮಾಡ್ತೀವಿ, ಮತ್ತೆ ಮಳೆಗಾಲದಲ್ಲೂ ಜಾಸ್ತಿ ಮಾಡ್ಕೋತೀವಿ. ಮಳೆಗಾಲ ಮಳೆ ಹಿಡಿಯಕ್ಕಿಂತ ಫಸ್ಟ್ ಮಾಡಿರ್ತೀವಿ. ಈಗ ಬಿಸಿಲು ಮಳೆ ಅನ್ನೋದು ಏನಿರಲ್ಲ, ಯಾವಾಗ ಬೇಕಾದ್ರೂ ಕಾಳು ಸಿಗೋದ್ರಿಂದ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಇದಿಷ್ಟು ಕಾಳಿನ ರೊಟ್ಟಿಯನ್ನ ಮಾಡುವಂತಹ ಒಂದು ವಿಧಾನ. ಕಾಳಿನ ರೊಟ್ಟಿಯು ಕೂಡ ಇದು ಮರೆತು ಹೋಗ್ತಾ ಇರತಕ್ಕಂತಹ ಖಾದ್ಯಗಳ ಪಟ್ಟಿಯಲ್ಲಿ ಇರತಕ್ಕಂಥದ್ದು. ಸಾಮಾನ್ಯವಾಗಿ ಒಂದೇ ಪ್ರಕಾರದ ರೊಟ್ಟಿಯನ್ನ ನಾವು ಮಾಡ್ತೀವಿ, ಅದು ರಾಗಿ ಆಗಿರ್ಬಹುದು, ಸಜ್ಜೆ ಆಗಿರ್ಬಹುದು, ಜೋಳ ಆಗಿರ್ಬಹುದು ಅಥವಾ ಅಕ್ಕಿ, ಇಂತಹ ಧಾನ್ಯಗಳನ್ನ ಬಳಕೆಯನ್ನ ಮಾಡ್ಕೊಂಡು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ದ್ವಿದಳ ಧಾನ್ಯಗಳಾದಂತಹ ಕಡಲೆಕಾಳು, ಹೆಸರುಕಾಳು, ಮೆಂತ್ಯೆ, ಈ ತರದ್ದೆಲ್ಲದನ್ನು ಕೂಡ ನಾವು ಮಿಶ್ರಣ ಮಾಡಿ ಮಾಡುವಂತದನ್ನ ಕಾಳಿನ ರೊಟ್ಟಿ ಅಂತ ಹೇಳಿ ಕರೆಯಲಾಗುತ್ತೆ. ಇದರಿಂದಲೂ ಕೂಡ ಆರೋಗ್ಯಕ್ಕೆ ಒಳಿತಾಗುತ್ತೆ. ಜೊತೆಗೆ ಒಂದೇ ಬಗೆಯ ಪದಾರ್ಥವನ್ನ ಸೇವನೆ ಮಾಡೋದಕ್ಕಿಂತನೂ ಈ ತರದ ಬಗೆ ಬಗೆಯ ಪದಾರ್ಥಗಳನ್ನ ಸೇವನೆ ಮಾಡುವ ಮೂಲಕ ನಾವು ಒಂದು ಹೊಸತನವನ್ನ ಕಂಡುಕೊಳ್ಳಬಹುದು. ಇನ್ನು ಮಲೆನಾಡು ಭಾಗದಲ್ಲಿ ಮತ್ತೊಂದು, ಈ ಕೆಸುವಿನ ಸೊಪ್ಪನ್ನ ಹೆಚ್ಚಾಗಿ ಬಳಕೆಯನ್ನ ಮಾಡ್ತಾರೆ. ಪಲ್ಯವನ್ನ ಮಾಡಲಾಗುತ್ತೆ, ಸಾರನ್ನ ಮಾಡಲಾಗುತ್ತೆ. ಅದರ ಜೊತೆಗೆ ಕೆಸುವಿನ ವಡೆಯನ್ನು ಕೂಡ ಹಿಂದಿನಿಂದಲೂ ಕೂಡ ಮಾಡ್ತಾ ಇದ್ರು. ಇದು ಕೂಡ ಮರೆತು ಹೋಗ್ತಾ ಇರತಕ್ಕಂಥ ಖಾದ್ಯಗಳ ಪಟ್ಟಿಯಲ್ಲಿ ಇರತಕ್ಕಂಥದ್ದು. ಕೆಸುವಿನ ವಡೆಯನ್ನ ಮಾಡುವಂಥದ್ದು ಹೇಗೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಸರ್, ಕೆಸುವಿನ ವಡೆ ಅಂದ್ರೆ ಇದು ಎಣ್ಣೆಲ್ ಅಂತ ಮಾಡೋದಂತದಲ್ಲ, ಇದು ಹಬೆಲ್ ಮಾಡೋಂಥದ್ದು. ಕೆಸುವಿನ ವಡೆಗೆ ಮೇಯ್ನು ಅಕ್ಕಿ, ಕೆಸುವಿನ ಸೊಪ್ಪು ಮತ್ತೆ ತುರುಕ್ ಮೆಣಸಿನ್ಕಾಯಿ ಅಂತೀವಲ್ಲ ಅದು ಮೇಯ್ನ್ ಬೇಕಾಗಿರೋದು. ಮೊದ್ಲು ಅಕ್ಕಿನ ಹುರ್ಕೋಬೇಕು, ಹುರ್ಕೊಂಡು ಅದನ್ನ ಒಂದ್ ಸ್ವಲ್ಪ ಸಣ್ಣಗೆ ಪುಡಿ ಮಾಡ್ಕೋಬೇಕು. ಆಮೇಲೆ ಕೆಸುವಿನ ಸೊಪ್ಪನ ಉತ್ತರ್ಸ್ಕೊಂಡು ಅದಕ್ಕೆ ಬೇಕಾದ ಮಸಾಲೆ ಅಂದ್ರೆ ತುರುಕ್ ಮೆಣಸಿನ್ಕಾಯಿ, ಉಪ್ಪು, ಹುಣಸೆಹಣ್ಣು ಜಾಸ್ತಿ ಬೇಕಾಗುತ್ತೆ, ಹುಣಸೆಹಣ್ಣು, ಇದನ್ನೆಲ್ಲ ಹಾಕಿ ಸಾಂಬಾರ್ ಪುಡಿ ಇದನ್ನೆಲ್ಲ ಹಾಕೊಂಡು ಕುದಿಸ್ಕೋಬೇಕು ಫಸ್ಟ್. ಆಮೇಲೆ ಪುಡಿ ಮಾಡಿಟ್ಕೊಂಡಿರ್ತೀವಲ್ಲ ಅಕ್ಕಿನ, ಅದನ್ನ ಹಾಕಿ ಮಿಕ್ಸ್ ಮಾಡಿ ಅದನ್ನೆಲ್ಲ ಹಲಸಿನೆಲ್ಲ ಇದರಲ್ಲಿ ಕಟ್ಬಿಟ್ಟು ಇಟ್ಬಿಟ್ಟು ಬೇಯಿಸೋಂಥದ್ದು ಅಬೇಲಿ. ಅಂತಂದ್ರೆ ನಾವು ಇಡ್ಲಿನ ಹೇಗೆ ಬೇಯಿಸ್ತೀವೋ ಆ ತರ ಬೇಯಿಸೋಂಥದ್ದು. ಹಾ, ಅದೇ ತರ ಬೇಯಿಸಿ. ಇಡ್ಲಿ ಅಂದ್ರೆ ಇಡ್ಲಿ ಬಟ್ಟಲಲ್ಲಿ ಹಾಕಿ ಬೇಯಿಸ್ತೀವಿ, ಇದನ್ನ ಉಂಡೆ ಕಟ್ಬಿಟ್ಟು ಹಲಸಿನಲ್ಲಿ ಬೇಯಿಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಲಸಿನ ಎಲೆದು ಅಂಶ ಇದಕ್ಕೆ ಬಂದ್ಬಿಡುತ್ತೆ, ಹಲಸಿನ ಎಲೆಲ್ಲೂ ಬೇಯಿಸ್ಕೋಬಹುದು, ತಪ್ಪಿದ್ರೆ ಹಂಗೇನು ಬೇಯಿಸ್ಕೋಬಹುದು ಹಲಸಿನ ಎಲೆ ಇಲ್ಲ ಅಂದ್ರೆ. ಕೆಸುವಿನ ಒಡೆಯ ರುಚಿ ಹೇಗಿರುತ್ತೆ? ಸರ್, ತುಂಬಾ ಚೆನ್ನಾಗಿರುತ್ತೆ, ಖಾರ ಇರುತ್ತೆ ಒಂದ್ ಸ್ವಲ್ಪ, ಮತ್ತೆ ಕೆಸುವಿನ ಎಲೆ ಬಳಸಿರೋದ್ರಿಂದ ಹೊಟ್ಟೆಲಿ ಇರೋ ಉಣ್ಣಗಳೆಲ್ಲ ಒಂದ್ ಸ್ವಲ್ಪ ಹತೋಟಿಗೆ ಬರುತ್ತೆ. ಇದನ್ನ ಅಲ್ಸರಿಗೂ ಉಪಯೋಗಿಸ್ತಾರೆ ಅನ್ಸುತ್ತೆ, ಕೆಸುವಿನ ಎಲೆನ ಇದು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ನಮ್ ಕಡೆ ಯಥೇಚ್ಛವಾಗಿ ಅಕ್ಕಿ ಸಿಗೋದ್ರಿಂದ ಅಕ್ಕಿನೂ ಉಪಯೋಗಿಸ್ಕೋಬಹುದು. ಇನ್ನೊಮ್ಮೆ ಹೇಳಿ, ಕೆಸುವಿನ ವಡೆಯನ್ನ ಮಾಡುವಂತದ್ದು ಹೇಗೆ? ಮೊದ್ಲು ಅಕ್ಕಿನ ಹುರ್ಕೋಬೇಕು. ಅಕ್ಕಿ ಹುರ್ಕೊಂಡು ಅದನ್ನ ಸಣ್ಣಗೆ ಪುಡಿ ಮಾಡ್ಕೋಬೇಕು, ಅಂದ್ರೆ ರವೆ ತರ ಒಂದ್ ಸ್ವಲ್ಪ ಸಣ್ಣ ಪುಡಿ ಮಾಡ್ಕೋಬೇಕು. ನಂತರ ಕೆಸಿನೆಲೆನ ಉತ್ತರಿಸ್ಕೋಬೇಕು ಸಣ್ಣದಾಗಿ, ಸಣ್ಣದಾಗಿ ಉತ್ತರಿಸ್ಕೊಂಡು ಅದಕ್ಕೆ ಹುಣಸೆ ಹಣ್ಣು, ಸಾಂಬಾರ್ ಪುಡಿ, ಖಾರ ಪುಡಿ, ಉಪ್ಪು, ತುರುಕ್ ಮೆಣಸಿನ್ಕಾಯಿ ಬೇಕಾದ್ರೆ ಹಾಕೋಬಹುದು. ಅದನ್ನೆಲ್ಲ ಹಾಕೊಂಡು ಕುದಿಸ್ಕೋಬೇಕು. ಕುದಿಸಿದ್ದಕ್ಕೆ ಮಿಕ್ಸಿ ಮಾಡಿರೋಂತ ಅಕ್ಕಿದು ತರಿನ ಹಾಕೊಂಡು ಉಂಡೆ ಕಟ್ಕೋಬೇಕು. ನಂತರ ಕಡ್ಬಿನ ತಪ್ಪಲಿ ಅಬೆಲ್ ಬೇಯಿಸಬೇಕು. ನೀವು ಸಾಮಾನ್ಯವಾಗಿ ಯಾವ ಸಂದರ್ಭದಲ್ಲಿ ಮಾಡ್ತೀರಾ ಮತ್ತೆ ಎಷ್ಟು ದಿವಸಕ್ಕೊಂದ್ಸರಿ ಮಾಡ್ತೀರಿ? ಸರ್, ಇದು ಬೇಕಾದಾಗೆಲ್ಲ ಮಾಡ್ಕೋಬಹುದು. ಕೆಸುವಿನೆಲೆ ಈಗ ಸಿಗೋದ್ರಿಂದ, ನಾವೇ ಬೆಳ್ಕೊಂಡಿದ್ವಿ ಕೆಸಿನೆಲೆ, ಸಿಗೋದ್ರಿಂದ ಯಾವಾಗ ಬೇಕಾದ್ರೂ ತಿನ್ಬೇಕು ಅನ್ನಿಸ್ದಾಗ ಮಾಡ್ಕೋಬಹುದು. ಇದಿಷ್ಟು ಕೆಸುವಿನ ವಡೆಗೆ ಸಂಬಂಧಪಟ್ಟಿದ್ದು. ಕೆಸುವಿನ ವಡೆ ಅಂತ ಅಂದ್ರೆ ಎಣ್ಣೆಯಲ್ಲಿ ಕರಿಯುವಂತದ್ದಲ್ಲ, ಇದನ್ನ ಹಬೆಯಲ್ಲಿ ಮಾಡ್ತಕ್ಕಂಥದ್ದು. ಇದರ ರುಚಿಯೂ ಕೂಡ ಬಹಳ ಚೆನ್ನಾಗಿರುತ್ತೆ. ಅಲ್ಸರ್ರು ಮತ್ತೆ ಈ ತರದ ಕಾಯಿಲೆಗಳಿದ್ದಂಥವ್ರಿಗೆ ಇದನ್ನ ಮಾಡಿ ಕೊಡಲಾಗುತ್ತೆ. ಹೊಟ್ಟೆಯ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತೊಂದು ಮರೆತು ಹೋಗ್ತಾ ಇರತಕ್ಕಂತಹ ಖಾದ್ಯ ಅಂತ ಹೇಳಿದ್ರೆ ಸೌತೆಯ ಇಡ್ಲಿ ಅಂತ ಹೇಳಿ. ಈ ಸೌತೆ ಇಡ್ಲಿಯನ್ನ ಮಾಡುವಂತದ್ದು ಹೇಗೆ? ಸರ್, ಸೌತೆಕಾಯಿ ಅಂದ್ರೆ ನಾವೇ ಸಾಮಾನ್ಯ ಸೌತೆಕಾಯಿ ಬೆಳ್ಕೊಂಡಿರ್ತೀವಿ, ಚೆನ್ನಾಗಿರುತ್ತೆ. ಮತ್ತೊಂದು ಮರೆತು ಹೋಗ್ತಾ ಇರತಕ್ಕಂತಹ ಖಾದ್ಯ ಅಂತ ಹೇಳಿದ್ರೆ ಸೌತೆಯ ಇಡ್ಲಿ ಅಂತ ಹೇಳಿ. ಈ ಸೌತೆ ಇಡ್ಲಿಯನ್ನ ಮಾಡುವಂತದ್ದು ಹೇಗೆ? ಸರ್, ಸೌತೆಕಾಯಿ ಅಂದ್ರೆ ನಾವೇ ಸಾಮಾನ್ಯ ಸೌತೆಕಾಯಿ ಬೆಳ್ಕೊಂಡಿರ್ತೀವಿ, ಇಡ್ಲಿ ಅಂತ ಹೇಳಿ. ಈ ಸೌತೆ ಇಡ್ಲಿಯನ್ನ ಮಾಡುವಂತದ್ದು ಹೇಗೆ? ಸರ್, ಸೌತೆಕಾಯಿ ಅಂದ್ರೆ ನಾವೇ ಸಾಮಾನ್ಯ ಸೌತೆಕಾಯಿ ಬೆಳ್ಕೊಂಡಿರ್ತೀವಿ, ಕೊಂಡಾದ್ಮೇಲೆ ಸೌತೆಕಾಯಿನ ತುರ್ದ್ಬಿಟ್ಟು ಹಾಕೋದು. ಸೌತೆಕಾಯಿನ ತುರ್ದ್ಬಿಟ್ಟು ಹಾಕ್ಬೇಕು? ತುರ್ದ್ಬಿಟ್ಟು ಹಾಕೋದು. ಅದ್ರಲ್ಲಿರೋ ಬೀಜಗಳು? ಬೀಜಗಳನ್ನ ಹಾಕೋಬಹುದು, ಅಂದ್ರೆ ಸೌತೆಕಾಯಿನ ಎಳೆದಿರುತ್ತಲ್ಲ ಅದನ್ನ ಹಾಕೋಬೇಕು, ಬಲ್ತಿ ಅದ ಹಾಕ್ಬಾರ್ದು. ಇದನ್ನ ಯಾವ್ದ್ರ ಜೊತೆಗೆ ಸೇವನೆ ಮಾಡಿದ್ರೆ ಚೆನ್ನಾಗಿರುತ್ತೆ? ಸರ್, ಇದು ನಾವು ಮಾಮೂಲಿ ಬೆಣ್ಣೆ ಮತ್ತೆ ಚುರುಕ್ ಮೆಣಸಿನಕಾಯಿ ಖಾರ ಅದ್ರ ಜೊತೆ ಸೇವನೆ ಮಾಡ್ತೀವಿ. ಚುರುಕ್ ಮೆಣಸಿನಕಾಯಿ ಖಾರ ಹೇಗೆ ಮಾಡುವಂಥದ್ದು? ಚುರುಕ್ ಮೆಣಸಿನಕಾಯಿ, ತುರುಕ್ ಮೆಣಸಿನ್ಕಾಯಿ ಬೇಕು, ತುರುಕ್ ಮೆಣಸಿನ್ಕಾಯಿ ಮತ್ತೆ ಜೀರಿಗೆ ಸ್ವಲ್ಪ ಉಪ್ಪು, ಇದನ್ನ ಮೂರ್ನೂ ರುಬ್ಬಿಟ್ಟು ತಿನ್ನಂತದ್ದು. ಹುಳಿ ಏನಾದ್ರೂ ಹಾಕ್ಬೇಕ? ಹುಳಿ ಹಾಕೋಬೇಕು, ಹುಳಿ ಹಾಕೋಬೇಕಾಗುತ್ತೆ. ಯಾವ ಹುಳಿ ಬಳಸ್ತೀರ? ಸರ್, ನಾವು ಹುಣಸೆ ಹಣ್ಣು ಬಳಸ್ತೀವಿ, ತಪ್ಪಿದ್ರೆ ಹೆರಳಿಕಾಯಿ ಹುಳಿ ಅಷ್ಟು ಬಳಸ್ತೀವಿ. ಸೌತೆ ಇಡ್ಲಿಯನ್ನ ಮಾಡುವಂತ ವಿಧಾನವನ್ನ ಇನ್ನೊಮ್ಮೆ ಹೇಳಿ. ಮೊದ್ಲು 5-6 ಗಂಟೆ ಅಕ್ಕಿ ನೆನೆಸ್ಕೋಬೇಕು. ನಂತರ ಅಕ್ಕಿ ನೆನೆಸಾದ್ಮೇಲೆ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಬೆಲ್ಲ, ಕಾಯಿ ಹಾಕಿ, ಏಲಕ್ಕಿ ಬೀಜ, ಸ್ವಲ್ಪ ಉಪ್ಪು ಹಾಕಿ ರುಬ್ಕೋಬೇಕು. ನಂತರ ಅದಕ್ಕೆ ರುಬ್ಬಿದ್ದಕ್ಕೆ ಸೌತೆಕಾಯಿನ ತುರ್ದ್ಬಿಟ್ಟು ಹಾಕಿ ಅದನ್ನ ಇಡ್ಲಿ ಪಾತ್ರೆಗೆ ಹಾಕಿ ಬೇಯಿಸೋದು. ಹೀಗೆ ಸೌತೆ ಇಡ್ಲಿಯನ್ನ ಮಾಡಬಹುದು. ಸೌತೆ ಇಡ್ಲಿಯೂ ಕೂಡ ರುಚಿಯಲ್ಲಿ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೇದಾಗಿ ಇರುತ್ತೆ. ಈ ಸಿಹಿ ಗೆಣಸಿನಲ್ಲಿ ಚಕ್ಕುಲಿಯನ್ನು ಕೂಡ ದಿವ್ಯಶ್ರೀ ಅವರು ಮಾಡ್ತಾರೆ. ಇದು ಕೂಡ ಮರೆತು ಹೋಗ್ತಾ ಇರತಕ್ಕಂತಹ ಖಾದ್ಯಗಳಲ್ಲಿ ಒಂದಾಗಿದೆ. ಸಾಮಾನ್ಯವಾಗಿ ಗೆಣಸು ಅಂತ ಹೇಳಿದ್ರೆ ನಾವು ಅದನ್ನ ಬೇಯಿಸ್ಕೊಂಡು ತಿನ್ನುವಂಥದ್ದಷ್ಟೇ ನಮಗೆ ಗೊತ್ತಿರತಕ್ಕಂಥದ್ದು. ಅದರಲ್ಲಿ ಇತ್ತೀಚೆಗೆ ಕೆಲವು ಬೇರೆ ಬೇರೆ ಖಾದ್ಯಗಳನ್ನ ಮಾಡ್ತಾರೆ. ಬಹಳ ಮುಖ್ಯವಾಗಿ ಗೆಣಸಿನ ಚಿಪ್ಸ್ ಅನ್ನು ಕೂಡ ಮಾಡ್ತಾರೆ. ಈ ಸಿಹಿ ಗೆಣಸಿನಲ್ಲಿ ಚಕ್ಕುಲಿಯನ್ನು ಕೂಡ ಮಾಡಬಹುದು ಅನ್ನುವಂಥದ್ದನ್ನ ದಿವ್ಯಶ್ರೀ ಅವರು ಹೇಳ್ತಾ ಇದ್ರು. ಹೇಗೆ ಮಾಡೋದು ಅದನ್ನ ಅನ್ನುವಂಥದ್ದನ್ನ ತಿಳಿಸ್ಕೊಡಿ ದಿವ್ಯಶ್ರೀ ಅವ್ರಿ. ಸರ್, ಮೊದಲು ಸಿಹಿ ಗೆಣಸನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ನಂತರ ಸಿಪ್ಪೆ ತೆಗೆದು ಅದನ್ನ ಸಣ್ಣಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಅದಕ್ಕೆ ಅಕ್ಕಿ ಹಿಟ್ಟು, ಆಮೇಲೆ ಜೀರಿಗೆ, ಪುಟ್ಟೆಳ್ಳು, ಸ್ವಲ್ಪ ಉಪ್ಪು, ಇದನ್ನೆಲ್ಲ ಹಾಕಿ ಒಂದ್ ಸ್ವಲ್ಪ ತುಪ್ಪ ಬಿಸಿ ಮಾಡಿ ಹಾಕಬೇಕು. ಮಿಕ್ಸ್ ಮಾಡ್ಬಿಟ್ಟು ಎಣ್ಣೆಲಿ ಬೇಯಿಸೋಂಥದ್ದು. ಮಾಮೂಲಿ ಚಕ್ಲಿಯನ್ನ ಹೇಗ್ ಮಾಡ್ತೀವೋ ಹಾಗೇನೆ ಇದನ್ನು ಕೂಡ ಮಾಡುವಂತದ್ದು. ಗೆಣಸನ್ನ ಬೇಯಿಸಿ ಸೇರಿಸ್ಕೋಬೇಕು ಅದಕ್ಕೆ. ಹೌದು, ಗೆಣಸನ್ನ ಬೇಯಿಸ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಮಾಡುವಂಥದ್ದು. ಯಾವ್ಯಾವ ಪದಾರ್ಥಗಳನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕಾಗುತ್ತೆ? ಮಾಮೂಲಿ ಚಕ್ಲಿ ಮಾಡ್ತೇವಲ್ಲ ಅದೇ ತರ, ಆದ್ರೆ ಸ್ವಲ್ಪ ಸಿಹಿ ಗೆಣಸನ ಒಂದ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಜಾಸ್ತಿ ಫ್ಲೇವರ್ ಬರುತ್ತೆ ಅದರಲ್ಲಿ. ಸಿಹಿ ಗೆಣಸಿಂದು ಸ್ಮೂತ್ ಆಗಿ ಬರುತ್ತೆ ಚಕ್ಲಿ. ಚಕ್ಲಿ ಸ್ಮೂತ್ ಆಗಿರುತ್ತೆ, ಬಾಯಿಗೆ ಇಟ್ಟ ತಕ್ಷಣ ಕರ್ಗ ಹೋಗುತ್ತೆ. ಹೌದು ಸರ್, ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೇನು ಬೇರೆ ಪದಾರ್ಥ ಬೇಕಾಗಿಲ್ಲ, ಹಾಗೆ ನೇರವಾಗಿ ತಿನ್ಬಹುದಲ್ವಾ? ನೇರವಾಗಿ ತಿನ್ಕೋಬಹುದು. ಈ ಸಿಹಿ ಗೆಣಸಿನ ಚಕ್ಲಿಯನ್ನ ಮಾಡ್ತಕ್ಕಂಥ ವಿಧಾನವನ್ನ ಇನ್ನೊಮ್ಮೆ ಹೇಳಿ. ಮೊದ್ಲು ಗೆಣಸನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ನಂತರ ಸಿಪ್ಪೆ ತೆಗೆದು ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಅದಕ್ಕೆ ಅಕ್ಕಿ ಹಿಟ್ಟು, ಜೀರಿಗೆ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ತುಪ್ಪ ಜಿನ್ಗಿಸ್ಬಿಟ್ಟು ಹಾಕಬೇಕು. ಅದನ್ನ ಮಿಕ್ಸ್ ಮಾಡಿ ಚಕ್ಲಿ ಒಳ್ಳಲ್ಲಿ ಬಿಡುವಂತದ್ದು. ಹೀಗೆ ಈ ಸಿಹಿ ಗೆಣಸಿನ ಚಕ್ಕುಲಿಯನ್ನ ಮಾಡ್ಕೊಂಡು ಸೇವನೆಯನ್ನ ಮಾಡಬಹುದು. ಬಹಳ ಮೃದುವಾಗಿ ಇರುತ್ತೆ, ಮತ್ತೆ ತಿನ್ಲಿಕ್ಕೂ ಕೂಡ ಹಿತವಾಗಿರುತ್ತೆ. ಈ ಚಕ್ಲಿ ಮಾಡೋದರ ಜೊತೆಗೆ ಕೆಲವೊಂದು ಸೊಪ್ಪುಗಳನ್ನ ಬಳಕೆ ಮಾಡ್ಕೊಂಡು ಆಯುರ್ವೇದ ಚಕ್ಲಿ ಅಂತ ಹೇಳಿ ಅದನ್ನು ಕೂಡ ತಾವು ಮಾಡ್ತೀರಿ. ಯಾವ್ಯಾವ ಸೊಪ್ಪಿನ ಬಳಕೆ ಇಲ್ಲ ಆಗುತ್ತೆ, ಅದನ್ನ ಮಾಡುವಂತಹ ವಿಧಾನ ಹೇಗೆ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಆಯುರ್ವೇದಿಕ್ ಸೊಪ್ಪು ಅಂದ್ರೆ ಚಕ್ರಮುನಿ ಬಳಸ್ತೀವಿ, ಆಮೇಲೆ ಕಿಡ್ನಿ ಸ್ಟೋನಿಗೆ ಬಳಸ್ತಾರಲ್ಲ ಆ ಸೊಪ್ಪು ಬಳಸ್ತೀವಿ, ಆಮೇಲೆ ಇದು ನುಗ್ಗೆ ಸೊಪ್ಪು ಬಳಸ್ತೀನಿ, ಸೀಮೆ ಸಾಂಬಾರ್ ಸೊಪ್ಪು ಅಂತ ಬರುತ್ತೆ ಅದನ್ನ ಬಳಸ್ತೀವಿ, ಆಮೇಲೆ ಪುದೀನ ಬಳಸ್ತೀನಿ. ಆಮೇಲೆ ಒಂದೆಲ್ಗನು ಬಳಸ್ತೀನಿ. ಇದನ್ನೆಲ್ಲ ಕ್ಲೀನಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು. ಫಸ್ಟು ಮಿಕ್ಸಿ ಮಾಡಿದ್ದಕ್ಕೆ ತುರುಕ್ ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕೊಂಡು ಮಿಕ್ಸಿ ಮಾಡ್ಕೋತೀನಿ. ಆಮೇಲೆ ಮತ್ತೆ ಸ್ವಲ್ಪ ಕಾಯಿನೂ ಹಾಕೋಬೇಕು. ಆಮೇಲೆ ಅದನ್ನು ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡಿ ತುಪ್ಪ ಒಂದು ಸ್ವಲ್ಪ ಹಾಕಬೇಕು. ಅದನ್ನೆಲ್ಲ ಮಿಕ್ಸ್ ಮಾಡಿ ಚಕ್ಲಿ ಒಳಲ್ಲಿ ಬಿಡೋದು. ಹೇಗಿರುತ್ತೆ ಇದರ ಒಂದು ರುಚಿ? ತುಂಬಾ ಚೆನ್ನಾಗಿರುತ್ತೆ. ಇದು ಶುಗರ್ ಎಲ್ಲ ಬಳಸಿರೋದ್ರಿಂದ ಉಳಿ ಉಳಿ ಒಂದ್ ಸ್ವಲ್ಪ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಆಯುರ್ವೇದ ಚಕ್ಲಿ ಅಂತ ಹೇಳಿ ನೀವು ಕರಿತೀರಾ, ಆರೋಗ್ಯಕ್ಕೆ ಏನಾದರೂ ಅನುಕೂಲ ಆಗುತ್ತಾ? ಆಯುರ್ವೇದಿಕ್ ಸೊಪ್ಪು ಬಳಸಿರೋದ್ರಿಂದ ಆಯುರ್ವೇದ ಅಂಶ ಎಲ್ಲ ಇರೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ಸೊಪ್ಪಿನ ಆಯುರ್ವೇದ ಚಕ್ಲಿಯನ್ನ ಮಾಡುವಂತಹ ವಿಧಾನವನ್ನ ಮತ್ತೊಮ್ಮೆ ಹೇಳಿ. ಮೊದಲು ಆಯುರ್ವೇದ ಸೊಪ್ಪು ಮನೇಲಿ ಇರೋಂತದ್ದು ಚಕ್ರಮುನಿ, ಒಂದೆಲ್ಗ, ಸೀಮೆ ಸಾಂಬಾರ, ನುಗ್ಗೆ ಸೊಪ್ಪು, ಕಿಡ್ನಿ ಸ್ಟೋನ್ಗೆ ಬಳಸ್ತೇವಲ್ಲ ಆ ಸೊಪ್ಪು, ಶುಗರ್ಗೆ ಬಳಸುವಂತ ಸೊಪ್ಪು, ಇದನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಮಿಕ್ಸಿ ಮಾಡ್ಕೋತೀವಿ. ನಂತರ ತುರುಕ್ ಮೆಣಸಿನ್ಕಾಯಿ, ಉಪ್ಪು ಮತ್ತೆ ಅಕ್ಕಿ ಹಿಟ್ಟು, ಜೀರಿಗೆ, ಸ್ವಲ್ಪ ತುಪ್ಪ ಕಾಯಿಸ್ಬಿಟ್ಟು ಹಾಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಚಕ್ಲಿ ಒಳ್ಳಲ್ಲಿ ಬಿಡೋಂಥದ್ದು. ಹೀಗೆ ಈ ಒಂದು ಆಯುರ್ವೇದ ಅಥವಾ ಸೊಪ್ಪುಗಳ ಆಯುರ್ವೇದದ ಚಕ್ಕುಲಿಯನ್ನ ನಾವು ತಯಾರಿಯನ್ನ ಮಾಡಿಕೊಳ್ಳಬಹುದು. ಇವೆಲ್ಲದನ್ನು ಕೂಡ ಮಾಡಲಿಕ್ಕೆ ನಿಮಗೆ ಸಮಯ ಸಿಗುತ್ತಾ ದಿವ್ಯಶ್ರೀ ಅವರೇ? ಸರ್, ಬಿಡುವಿನ ಟೈಮ್ ಅಲ್ಲೆಲ್ಲ ನಮಗೆ ಟೈಮ್ ಸಿಕ್ತಾಗೆಲ್ಲ ಯಾವ್ದು ಬೇಕಾದ್ರೂ ಮಾಡ್ಕೊಂತೀವಿ. ಎಲ್ಲದನ್ನು ಒಂದೇ ಸರಿ ಮಾಡೋಕ್ಕಾಗಲ್ಲ, ಹಂತ ಹಂತವಾಗಿ ಒಂದು ತಿಂಗಳಲ್ಲಿ ಒಂದು ಎರಡು ತರದ್ದು ಮೂರು ತರದ್ದು ಮಾಡ್ತೀರಿ? ಹಾ ಹೌದು ಸರ್. ಇದೆಲ್ಲದರ ಜೊತೆಗೆ ಈ ಹಾಲ್ಬಾಯಿನ್ನು ಕೂಡ ಮಾಡ್ತೀರಾ? ಇದು ಕೂಡ ಮರೆತು ಹೋಗ್ತಾ ಇರತಕ್ಕಂತ ಖಾದ್ಯಗಳ ಪಟ್ಟಿಯಲ್ಲಿ ಇರತಕ್ಕಂಥದ್ದು. ಹಾಲ್ಬಾಯಿ ಅಂತ ಅಂದ್ರೆ ಏನು, ಅದನ್ನ ಹೇಗೆ ಮಾಡುವಂಥದ್ದು? ಸರ್, ಹಾಲ್ಬಾಯಿ ಅಂತ ಈಗ ಕರೀತಾರೆ, ಅದೇ ನಾವು ಕಾಯಿಗಿಣ ಅಂತ ಕರಿತೀವಿ. ಅದಕ್ಕೆ ಅಕ್ಕಿ ಮತ್ತೆ ಬೆಲ್ಲ, ಕಾಯಿ, ಏಲಕ್ಕಿ ಬೀಜ, ಉಪ್ಪು ಇಷ್ಟಿದ್ರೆ ಸಾಕು. ಅಕ್ಕಿನ ಒಂದು 3-4 ಗಂಟೆ ಟೈಮ್ ನೆನೆಸ್ಬೇಕು. ನಂತರ ಅದನ್ನ ಕಾಯಿ, ಬೆಲ್ಲ ಮತ್ತೆ ಏಲಕ್ಕಿ ಬೀಜ, ಉಪ್ಪು ಇದನ್ನ ಇಷ್ಟನ್ನು ಹಾಕೊಂಡು ಮಿಕ್ಸಿ ಮಾಡ್ಕೋಬೇಕು. ನಂತರ ಅದನ್ನ ತೆಳುವಾದ ಬಟ್ಟೆಲಿ ಸೋಸ್ಬೇಕು. ಸೋಸ್ಬಿಟ್ಟು ಅದನ್ನ ಪಾತ್ರೆಲ್ಲ ಹಾಕ್ಬಿಟ್ಟು ನಿಧಾನವಾದ ಉರಿಲಿ ಕುದಿಸ್ಬೇಕು. ಕುದಿಸಿದ್ರೆ ಅದನ್ನ ಸ್ವಲ್ಪ ಗಟ್ಟಿಗಾಗುತ್ತೆ. ಆಮೇಲೆ ಅದನ್ನ ಪ್ಲೇಟಿಗೆ ಹಾಕ್ಬಿಟ್ಟು ಪೀಸ್ ಮಾಡೋಂಥದ್ದು. ಹೇಗಿರುತ್ತೆ ಇದರ ಒಂದು ರುಚಿ? ತುಂಬಾ ಚೆನ್ನಾಗಿರುತ್ತೆ, ಸಖತ್ ಚೆನ್ನಾಗಿರುತ್ತೆ. ಇನ್ನೊಮ್ಮೆ ಹೇಳಿ ಹಾಲ್ಬಾಯಿ ಮಾಡೋದು ಹೇಗೆ? 3-4 ಗಂಟೆ ಟೈಮ್ ಅಕ್ಕಿ ನೆನೆಸ್ಕೋಬೇಕು. ನಂತರ ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಕಾಯಿ, ಬೆಲ್ಲ, ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೋಬೇಕು, ಕಾಯಿ, ಇದು ಏಲಕ್ಕಿ ಬೀಜ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು. ನಂತರ ತೆಳುವಾದ ಬಟ್ಟೆಲಿ ಫುಲ್ ಖಾಲಿ ಆಗೋವರೆಗೂ ಸೋಸ್ಕೋಬೇಕು. ಅಂದ್ರೆ ಫುಲ್ ತೆಳು ಮಾಡ್ಕೊಳಂಗಿಲ್ಲ, ಇದಕ್ಕೆ ಮಾಮೂಲಿ ಅದಕ್ಕೆ ತೆಳುವಾಗಿ ಹಾಕೊಂಡು ಆಮೇಲೆ ಪಾತ್ರೆಲಿ ಹಾಕಿ ನಿಧಾನವಾದ ಉರಿಲಿ ಕುದಿಸ್ಬಿಟ್ಟು ಪ್ಲೇಟಿಗೆ ಹಾಕಿ ಪೀಸ್ ಮಾಡೋಂಥದ್ದು. ಎಷ್ಟು ಪ್ರಮಾಣದಲ್ಲಿ ಮಾಡ್ತಾರೆ ಇದನ್ನ? ನಾವೇನ್ ಸ್ವಲ್ಪ ಜನ ಇರೋದ್ರಿಂದ ಒಂದ್ ಲೋಟ, ಎರಡ್ ಲೋಟ ಈ ತರ ಮಾಡ್ಕೋತೀವಿ. ತುಂಬಾ ಕಡಿಮೆ ಪ್ರಮಾಣದಲ್ಲೇ ಮಾಡ್ಕೊಳ್ತೀವಿ. ತುಂಬಾ ಆಗುತ್ತೆ, ಒಂದ್ ಲೋಟದಲ್ಲೇ ಸುಮಾರು ಬರುತ್ತೆ ಅದ್ರಲ್ಲಿ. ಇದಿಷ್ಟು ಹಾಲ್ಬಾಯಿನ ಮಾಡ್ತಕ್ಕಂತ ಒಂದು ವಿಧಾನ. ದಿವ್ಯಶ್ರೀ ಅವರ ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರೆ, ವಿವಿಧ ಬಗೆಯ ತುಪ್ಪಗಳನ್ನು ಕೂಡ ಅವರು ಕಾಯಿಸ್ತಾರೆ. ಸಾಮಾನ್ಯವಾಗಿ ಇರೋಂತ ಒಂದು ಹಸುಗಳೇನಿದ್ದಾವೋ ಅದರಲ್ಲಿ ಬೆಣ್ಣೆಯನ್ನ ಮಾಡಿ ಮಾರಾಟವನ್ನ ಮಾಡ್ತಾರೆ. ಕೋರಿಕೆಯ ಮೇಲೆ, ಬೇಡಿಕೆಯ ಮೇಲೆ ಬಗೆ ಬಗೆಯ ತುಪ್ಪವನ್ನ ಮಾಡಿಕೊಡ್ತಾರೆ. ಎಷ್ಟೋ ವಿಧದಲ್ಲಿ ತುಪ್ಪಗಳನ್ನ ಕಾಯಿಸ್ತೀರಾ ದಿವ್ಯಶ್ರೀ? ಸರ್, ನಾವು ಕೇಳಿದವರಿಗೆ 3-4 ರೀತಿಲಿ ತುಪ್ಪ ಮಾಡ್ಕೊಡ್ತೀವಿ. ಒಂದು ವಿಳ್ಯದೆಲೆ ಮತ್ತೆ ಮೆಂತ್ಯ ಹಾಕಿ ತುಪ್ಪ ಕಾಯಿಸ್ಕೊಡ್ತೀವಿ, ಮತ್ತೆ ಇನ್ನೊಂದು ಪುದೀನ ಹಾಕಿ ತುಪ್ಪ ಕಾಯಿಸ್ಕೊಡ್ತೀವಿ, ಇನ್ನೊಂದು ಬರೀ ಪ್ಲೈನ್ ಆಗಿ ಒಬ್ಬೊಬ್ರು ಕೇಳ್ತಾರೆ ಆ ತರನು ಮಾಡ್ಕೊಡ್ತೀವಿ, ಇನ್ನೊಂದು ಏಲಕ್ಕಿ ಬೀಜ ಹಾಕ್ಬಿಟ್ಟು ಮಾಡ್ಕೊಡ್ತೀವಿ. ಇದನ್ನೆಲ್ಲ ಕಾಯಿಸೋ ಬಗ್ಗೆ ಹೇಗೆ ಹೇಳಿ? ತುಪ್ಪ ಅಂದ್ರೆ ಮಾಮೂಲಿ ತುಪ್ಪ ಕಾಯಿಸೋ ತರಾನೇ ಹಾಕ್ತಿವಿ. ಇದಕ್ಕೆ ಮೆಂತ್ಯನ ಪುಡಿ ಮಾಡ್ಬಿಟ್ಟು ಮೆಂತ್ಯ ಪುಡಿ ಹಾಕ್ತಿವಿ, ಆಮೇಲೆ ವಿಳ್ಯದೆಲೆನೂ ಹಾಕ್ತಿವಿ ಅದ್ರ ಜೊತೆ. ಕಾಯ ಟೈಮಲ್ಲಿ ವಿಳ್ಯದೆಲೆ ಮತ್ತೆ ಮೆಂತ್ಯ ಪುಡಿನ ಹಾಕಿದ್ರೆ ವಿಳ್ಯದೆಲೆ ಫ್ಲೇವರ್ ಬರುತ್ತೆ, ಇನ್ನೇನು ಕಾಯ ಟೈಮಲ್ಲಿ ಪುದೀನ ಹಾಕಿದ್ರೆ ಪುದೀನ ಫ್ಲೇವರ್ ಬರುತ್ತೆ. ಎಷ್ಟು ಪ್ರಮಾಣದ ಬೆಣ್ಣೆಗೆ ಎಷ್ಟು ವಿಳ್ಯದೆಲೆ ಅಥವಾ ಪುದೀನ ಅಥವಾ ಈ ಒಂದು ಮೆಂತ್ಯವನ್ನ ಬಳಕೆಯನ್ನ ಮಾಡಲಾಗುತ್ತೆ? ವಿಳ್ಯದೆಲೆ ಅಂದ್ರೆ 1 ಕೆಜಿಗೆ 1-2-3 ಸಾಕು. ಮೆಂತ್ಯನೂ ಅಷ್ಟೇ, ಒಂದು 10 ಕಾಳಾದ್ರೆ ಸಾಕಾಗುತ್ತೆ. 10 ಕಾಳದನ್ನ ಹೇಗೆ ಹಾಕಂತದ್ದು? ನೇರವಾಗಿ ಕಾಳನೆ ಹಾಕ್ತಿರೋ ಅಥವಾ ಪುಡಿ ಮಾಡ್ಬೇಕು? ಇಲ್ಲ, ಅದನ್ನ ಉರ್ಕೋಬೇಕು ಫಸ್ಟ್ ಮೆಂತ್ಯನ. ಮೆಂತ್ಯ ಉರ್ಕೊಂಡು ಅದನ್ನ ಪುಡಿ ಮಾಡ್ಬಿಟ್ಟು ಹಾಕಂತದ್ದು. ಇನ್ನೊಮ್ಮೆ ಹೇಳಿ ಇದನ್ನ ಮಾಡುವಂತದ್ದು ಹೇಗೆ ಅಂತ. ಮೊದಲು ಬೆಣ್ಣೆ ಬಾಂಡ್ಲಿಗೆ ಹಾಕಿ ಇನ್ನೇನು ತುಪ್ಪ ಬರ ಟೈಮಿಗೆ ವಿಳ್ಯದೆಲೆ ಹಾಕ್ಬೇಕು. ವಿಳ್ಯದೆಲೆ ಮತ್ತೆ ಮೆಂತ್ಯನ ಉರ್ದಿ ಪುಡಿ ಮಾಡಿ ಇಟ್ಕೋಬೇಕು. ಎಲೆಯನ್ನ ಹಾಗೆ ಹಾಕೋದು ಅಥವಾ ತುಂಡು ಮಾಡಿ ಹಾಕ್ಬೇಕು? ಎಲೆನ ಹಾಗೆ ಹಾಕೋಬಹುದು. ಹಾಕೊಂಡು ಅದು ಎಲ್ಲ ಸೋಸುವಾಗ ತಳದಲ್ಲೇ ಉಳ್ಕೊಳುತ್ತೆ ವಿಳ್ಯದೆಲೆ, ಏನು ಆಗಲ್ಲ, ತುಂಡೇನು ಮಾಡ್ಬೇಕಾಗಿಲ್ಲ. ಹೀಗೆ ನಮಗೆ ಯಾವ ಫ್ಲೇವರ್ ಬೇಕಾಗುತ್ತೋ ಆ ತರದ ಎಲೆಗಳನ್ನ ಬಳಕೆಯನ್ನ ಮಾಡಿ ನಾವು ಮಾಡಿಕೊಳ್ಳಬಹುದು. ಬಹಳ ಹೆಚ್ಚು ಬೇಡಿಕೆ ಇರೋಂಥದ್ದು ಯಾವ ಒಂದು ಫ್ಲೇವರ್ಗೆ? ವಿಳ್ಯದೆಲೆ ಮತ್ತೆ ಮೆಂತ್ಯಗೆ. ವಿಳ್ಯದೆಲೆ ಮತ್ತೆ ಮೆಂತ್ಯ ಹೆಚ್ಚು ಕೇಳ್ತಾರೆ, ಅದನ್ನ ಮಾಡ್ಕೊಡ್ತೀರಿ? ಹೌದು. ಎಷ್ಟೊತ್ತು ಕಾಯಿಸ್ಬೇಕಾಗುತ್ತೆ ಬೆಣ್ಣೆನ? ಸರ್, 1 ಕೆಜಿ ಕಾಯಿಸಕ್ಕೆ 20-25 ನಿಮಿಷ ಬೇಕಾಗುತ್ತೆ. ಚೆನ್ನಾಗಿ ಕುದಿಸ್ಬೇಕಾ ಅಥವಾ ಹೇಗೆ? ಹಾ, ಕುದಿಸ್ಬೇಕು. ಕುದಿಸಿ ನೊರೆ ಬರೋ ಟೈಮಿಗೆ ತೆಗಿಬೇಕಾಗುತ್ತೆ. ನೊರೆ ಬರೋ ಟೈಮಿಗೆ ನಾವು ಉರಿಯನ್ನ ಕಡಿಮೆ ಮಾಡ್ಬೇಕು, ಆ ನಂತರ ಅದನ್ನ ಸೋಸ್ಕೊಂಡು ಬಳಕೆಯನ್ನ ಮಾಡಬಹುದು. ಹಾ ಹೌದು ಸರ್.

ಕಡಿಮೆನೇ ಆಗ್ಲಿಲ್ಲ, ಹಳ್ಳಿಗಳಲ್ಲೂ ಕಡಿಮೆ ಇಲ್ಲ, ಹೆಗ್ಗಣಗಳು ಅಷ್ಟೇ. ಇಲಿ ಮತ್ತು ಹೆಗ್ಗಣಗಳು ಕೃಷಿಕರಿಗೆ ನಾಗರಿಕರಿಗೆ ಎಷ್ಟೊಂದು ಸಮಸ್ಯೆಯನ್ನು ಉಂಟು ಮಾಡ್ತವಲ್ವಾ, ಬೆಳೆ ಉತ್ಪಾದನೆಯಲ್ಲೂ ಇನ್ನು ಬೇರೆ ಬೇರೆ ಸಂಗತಿಗಳಲ್ಲಿ ದಾಂಧಲೆ ಮಾಡಿ ತೊಂದರೆ ಕೊಟ್ಟು ಹಣಕಾಸಿನ ಹೊರೆಯನ್ನು ಮಾಡೋದಿದೆ. ಇವು ಯಾಕಾಗಿ ಇದಾವೆ ಅಂತ ಅನ್ಕೊಂಡು ನಾವು ಯೋಚನೆ ಮಾಡಬಹುದು. ಆದರೆ ನಿಸರ್ಗದಲ್ಲಿ ಇವು ಇರಬೇಕಂತ ಅನ್ಕೊಂಡು ನಿಸರ್ಗ ಎಷ್ಟೊಂದು ಚೆನ್ನಾಗಿ ಸೃಷ್ಟಿ ಮಾಡಿದಂತ ಮೊನ್ನೆ ನಮ್ಮ ಹಿರಿಯ ಕೃಷಿಕರಾದ ಜಿ ಎಸ್ ಗಿಡ್ಡೇಗೌಡರು ಹೇಳ್ತಾ ಇದ್ರು. ಇಲಿಗಳು ಯಾವುದಾದಕ್ಕೆ ಆಹಾರ? ಹಾವಿಗೆ, ಮುಂಗಸಿಗೆ, ಪಕ್ಷಿಗಳಿಗೆ, ಇನ್ನು ಬೇರೆ ಬೇರೆ ಪ್ರಾಣಿಗಳಿಗೆ. ಎಷ್ಟೊಂದು ಜೀವಿಗಳು ಇಲಿಗಳ ಮೇಲೆ ಅವಲಂಬನೆ ಆಗಿದ್ದಾವೆ. ಒಂದು ಜೊತೆ ಇಲಿ, ಗಂಡು ಹೆಣ್ಣು, ಒಂದು ವರ್ಷದಲ್ಲಿ ನೂರಾರು ಇಲಿಗಳಿಗೆ ಜೀವದಾನವನ್ನು ಮಾಡ್ತವನ್ನೋದಕ್ಕಿಂತ ಸಾವಿರಾರು ಇಲಿಗಳಿಗೆ, ಅಂದರೆ ಹತ್ತತ್ರ 1200 ಇಲಿಗಳು ಒಂದು ಜೊತೆ ಇಲಿಗಳಿಂದ ಉತ್ಪಾದನೆ ಆಗ್ತವೆ ಅಥವಾ ಜೀವವನ್ನು ಪಡೆದುಕೊಳ್ತವೆ. ಅವೆಲ್ಲವೂ ಈ ಭೂಮಿ ಮೇಲೆ ಉಳಿದಿದ್ರೆ ಕೆಲವೇ ವರ್ಷಗಳಲ್ಲಿ ಎಷ್ಟು ಇಲಿಗಳು ಆಗಬೇಕಾಗಿತ್ತಲ್ವ? ಆದರೆ ನಿಸರ್ಗದಲ್ಲಿ ಆಹಾರಕ್ಕಾಗಿಯೇ ಇಲಿಗಳನ್ನು ಅವಲಂಬನೆ ಮಾಡಿಕೊಂಡು ಹತ್ತಾರು ಜೀವಿಗಳಾಕೆ ನೂರಾರು ಜೀವಿಗಳು ಜೀವನ ಮಾಡ್ತಾ ಇದ್ದಾವೆ.